ಆಕಾಶವಾಣಿ ಹೊಸಪೇಟೆ, ಕಿಸಾನ್ ವಾಣಿ ಗ್ರಾಮಾಂತರಂಗ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು, ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ತಾಳೆ ಬೆಳೆ ಬೇಸಾಯ ಕುರಿತು ಡಾಕ್ಟರ್ ಜಗದೀಶನ್ ಅವರೊಂದಿಗೆ, ಭತ್ತ ಮತ್ತು ಮೆಕ್ಕೆಜೋಳ ಕೃಷಿ ಕುರಿತು ಶರಣಗೌಡ ಅವರೊಂದಿಗೆ ಸಂದರ್ಶನಗಳು ಹಾಗೂ ರೈತರಿಗೆ ಸಲಹೆಗಳು ಪ್ರಸಾರವಾಗಲಿವೆ. ಹಾಗಾದರೆ ಬನ್ನಿ ಕಾರ್ಯಕ್ರಮದ ಆರಂಭಕ್ಕೆ ಆಲಿಸೋಣ ತಾಳೆ ಬೆಳೆ ಬೇಸಾಯ ಕುರಿತು ಡಾಕ್ಟರ್ ಜಗದೀಶ್ ಅವರೊಂದಿಗಿನ ಸಂದರ್ಶನವನ್ನು. ರೈತ ಮಿತ್ರರು, ಇವತ್ತು ನಮ್ಮ ಜೊತೆ ಡಾಕ್ಟರ್ ಎನ್ ಜಗದೀಶ್ ಅವರಿದ್ದಾರೆ. ಅವರಿವತ್ತು ತಾಳೆ ಬೆಳೆಯ ಬೇಸಾಯ ಕ್ರಮಗಳ ಬಗ್ಗೆ ಕೆಲವು ಉಪಯುಕ್ತ ಮಾಹಿತಿಯನ್ನು ತಮಗೆ ನೀಡಲಿದ್ದಾರೆ. ಡಾಕ್ಟರ್ ಜಗದೀಶ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಏನಿದು ತಾಳೆ ಬೆಳೆಯ ಬೇಸಾಯ ಕ್ರಮಗಳು ಮತ್ತು ತಾಳೆ ಬೆಳೆ ಯಾಕೆ ಪ್ರಾಮುಖ್ಯತೆ ಪಡಿತಾ ಇದೆ ಇವತ್ತು? ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮಗೆ ತೆಂಗು, ಈ ಒಂದು 2 ವರ್ಷದಿಂದ ತೆಂಗಿನ ಒಂದು ಫಸಲು ಮಳೆಯ ಒಂದು ಅಭಾವದಿಂದ ನಾಶ ಆಗ್ತಾ ಹೋಗ್ತಾ ಇದೆ ಮತ್ತು ಇಳುವರಿ ಕಮ್ಮಿ ಆಗ್ತಿದೆ. ನಮ್ಮ ಎಲ್ಲ ಜನಗಳಿಗೆ ದಿನನಿತ್ಯದ ಉಪಯೋಗದಲ್ಲಿ ಅಡಿಗೆಗೆ ಆಗಲಿ ಅಥವಾ ಇತರೆ ಸಾಬೂನು ಅಥವಾ ಬೇರೆ ಬೇರೆ ಔಷಧಿ ವಸ್ತುಗಳಾಗಲಿ, ಗ್ಲಿಸರಿನ್ನು, ಈಗೇನೇನು ನಾವು ದಿನನಿತ್ಯದ ಬಳಕೆ ವಸ್ತುಗಳಿಗೆ ಒಂದು ಎಣ್ಣೆಯನ್ನು ಮಿಕ್ಸ್ ಮಾಡಿ ನಾವು ಉತ್ಪಾದನೆ ಮಾಡ್ತಾರೆ ಸರ್ ಕೈಗಾರಿಕೋದ್ಯಮದಲ್ಲಿ. ಈ ಎಲ್ಲ ವಸ್ತುಗಳಿಗೆ ತಾಳೆ ಒಂದು ಎಣ್ಣೆ ಅಂದರೆ ಪಾಮ್ ಆಯಿಲ್ ಅಂತ ನಾವೇನು ಯೂಸ್ ಮಾಡ್ತೀವಿ ತಾಳೆ ಎಣ್ಣೆಯನ್ನು, ಆ ಎಣ್ಣೆಯನ್ನು ಕಮ್ಮಿ ಒಂದು ರೇಟ್ನಲ್ಲಿ ಸಿಗ್ತಾ ಇದೆ. ಮತ್ತು ಎರಡನೇದಾಗಿ ಈ ಒಂದು ತಾಳೆ ಬೆಳೆ ಬೆಳೆಯೋದ್ರಿಂದ ನಮ್ಮ ರೈತ ಬಾಂಧವರು ಸರ್ಕಾರದಿಂದ ಬೇರೆ ಬೇರೆ ಯೋಜನೆಗಳಿದ್ದಾವೆ, ಅದನ್ನು ಮುಂದೆ ಹೇಳ್ತೀನಿ. ಮತ್ತು ಇದರಿಂದ ಉಪಯೋಗ ಅಂತಂದರೆ ನಮ್ಮ ಹೃದಯದ ಸಂಬಂಧಪಟ್ಟ ರೋಗ ಇರತಕ್ಕಂಥ ಜನಗಳಿಗೆ ಈ ತಾಳೆ ಎಣ್ಣೆಯನ್ನು ಉಪಯೋಗಿಸೋದ್ರಿಂದ ಅವರಿಗೆ ಯಾವುದೇ ರೀತಿಯ ಒಂದು ರೋಗ ನಿರೋಧಕ ಶಕ್ತಿನೂ ಬರುತ್ತೆ. ಮತ್ತು ಅದು ಅಲ್ಲದಲೇ ಇವರಿಗೆ ಇದರಲ್ಲಿ ಏನು ಬೇಡವಾದ ವಸ್ತುನೇ ಇರಲ್ಲ ಈ ತಾಳೆ ಬೆಳೆಯೋದ್ರಿಗೆ. ಮತ್ತು ಸರ್ಕಾರದಿಂದ 1 ಕೆಜಿಗೆ 4-5 ರೂಪಾಯಿಯನ್ನು ಪ್ರೋತ್ಸಾಹಧನ ಕೊಡ್ತಿದ್ದಾರೆ. ಇದು ಒಂದು ಮುಖ್ಯ ಉದ್ದೇಶ. ಎರಡನೇದಾಗಿ ಈ ತಾಳೆ ಬೆಳೆಯನ್ನು ಬೆಳೆಯೋಕ್ಕೆ ಮುಖ್ಯವಾಗಿ ಒಂದು ನೀರಿನ ಅಂಶ ಭಾಳ ಮುಖ್ಯವಾದ್ದು. ಇದು ಎಲ್ಲೆಲ್ಲಿ ಬೆಳೀತಾರೆ ಅಂತಂದರೆ ಕಾವೇರಿ ಬೆಲ್ಟು, ಮಲ್ಲಪ್ರಭಾ, ಕೃಷ್ಣಾ ಬೆಲ್ಟು, ಭದ್ರಾ ಮತ್ತು ಈ ತುಂಗಭದ್ರಾ. ನಮ್ಮ ಬೆಲ್ಟಲ್ಲಿ ತುಂಗಭದ್ರಾದಲ್ಲಿ ಎಲ್ಲೆಲ್ಲಿ ಇದು ಮಾಡ್ತಾ ಇದ್ದಾರೆ, ಗಂಗಾವತಿಯಲ್ಲಿ ಸರೌಂಡಿಂಗು, ಕಂಪ್ಲಿ ಮತ್ತು ಹೊಸಪೇಟೆ, ಕೊಪ್ಪಳ, ಗದಗು ಈ ಏರಿಯಾದಲ್ಲಿ ಜಾಸ್ತಿ ರೈತರು ಈ ಒಂದು ತಾಳೆ ಬೆಳೆಯನ್ನು ಹಾಕೊ ಮಾಡ್ಕೊತಾ ಇದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ನೀರಿನ ಒಂದು ಸೌಕರ್ಯ ಚೆನ್ನಾಗಿದೆ. ಮತ್ತು ಇದಕ್ಕೆ ಒಂದು ಅವಗುಣದ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಮೊದಲನೇದಾಗಿ ಅವಗುಣ, ಚೆನ್ನಾಗಿ ಮಳೆ ಬರಬೇಕು. ಚೆನ್ನಾಗಿ ಮಳೆ ಅಂತಂದರೆ ಸರಾಸರಿ 2,500 ಒಂದು 4,000 ಮಿಲಿಮೀಟ್ರ್ ಮಳೆ ಬೀಳಂಗಿರಬೇಕು. ಅದರ ಜೊತೆಗೆ ಒಂದು ಉಷ್ಣಾಂಶ, ಒಂದು ಏರಿಯಾದ ಉಷ್ಣಾಂಶ ಅಂತಂದರೆ ಗರಿಷ್ಠ ಅಂತಂದರೆ 29-32 ಡಿಗ್ರಿ ಅಷ್ಟು ಉಷ್ಣಾಂಶ ಇರಬೇಕು. ಕನಿಷ್ಠ ಅಂತಂದರೆ 22-24 ಡಿಗ್ರಿ ಅಷ್ಟು ಉಷ್ಣಾಂಶ. ಮತ್ತು ತೇವಾಂಶ ಅಂತಂದರೆ ರಿಲೇಟಿವ್ ಹ್ಯುಮಿಡಿಟಿ 80% ಇರಬೇಕಾಗತ್ತೆ, 80%. ಅದರ ಜೊತೆಗೆ ಮಣ್ಣಿನ ಒಂದು ತೇವಾಂಶ ನೀರನ್ನು ಹಿಡಿದುಕೊಳ್ಳುವ ಹಾಗೆ ಇರಬೇಕು. ಅಂಥ ಒಂದು ಅವಗುಣದಲ್ಲಿ ಇದನ್ನು ಬೆಳೀತಾರೆ ಸರ್. ಮಣ್ಣು ಇದಕ್ಕೆ ಯಾವ ಥರದ ಮಣ್ಣನ್ನು ನಾವು ಉಪಯೋಗಿಸ್ಬೇಕು ಅಂತಂದರೆ, ನೀರು ಹಿಡಿದಿಟ್ಟುಕೊಳ್ಳುವ ಮತ್ತು ಬಹಳ ದಿನ ಸಾವಯವ ಒಂದು ಅಂಶವನ್ನು ಹೊಂದಿರತಕ್ಕಂಥ ಮಣ್ಣಿನ ಒಂದು ರಸಸಾರ 6.5-7.5 ಇರತಕ್ಕಂಥ ಒಂದು ಮಣ್ಣನ್ನು ಇದಕ್ಕೆ ಉಪಯೋಗಿಸ್ಕೋಬೋದು. ಆದರೆ ಈಗ ನಮ್ಮ ರೈತ ಬಾಂಧವರು ಒಂದು ಬೇಸಾಯ ಕ್ರಮಗಳಲ್ಲಿ ನಮ್ಮ ಒಂದು ಸಂಶೋಧನಾ ಕೇಂದ್ರಕ್ಕೆ ಬಂದು ಮತ್ತು ಫೋನ್ ಮುಖಾಂತರ ಕೇಳ್ತಾ ಇರೋದು ಅಂದರೆ ಗಿಡಗಳು ಹೆಂಗೆ ಸೆಲೆಕ್ಟ್ ಮಾಡ್ಕೊಳೋದು, ಗಿಡಗಳ ಒಂದು ಸೆಲೆಕ್ಟ್ ಮಾಡಬೇಕಾದ್ರೆ ಏನೇನು ಇರಬೇಕು, ಮತ್ತು ತಾಳೆ ಹಣ್ಣಿನ ಎಲ್ಲೆಲ್ಲಿ ಇದು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಒಂದು ಗಿಡಗಳ ಒಂದು ಇದರಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಇದರಲ್ಲಿ ತಳಿಗಳು ಟೆನೆರಾ ಅನ್ನೋದು ಒಂದು ಸಂಕರಣ ತಳಿ ಇದೆ. ಇದು ಟೆನೆರಾ ಸಂಕರಣ ತಳಿ ಡೂರಾ ಮತ್ತು ಫೇಸಿಫೆರಾ ಅಂತ ಎರಡು ತಳಿಗಳಿದ್ದಾವೆ. ಡೂರಾ ತಳಿ ಒಂದು ಚಿಪ್ಪೆ ಆ ಒಂದು ಪದರ ದಪ್ಪ ಇರುತ್ತೆ, ಮತ್ತು ಇನ್ನೊಂದು ಫೇಸಿಫೆರಾ ಒಂದು ಚಿಪ್ಪೆ ಇರದೇ ಇಲ್ಲದು. ಆ ಎರಡು ತಳಿಗಳನ್ನು ಕ್ರೂಢೀಕರಿಸಿ ಒಂದು ತಳಿಯನ್ನು ಸಂಕರಣ ತಳಿ ಟೆನೆರಾ ಅನ್ನೋದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಟೆನೆರಾ ತಳಿ ಪ್ರಪಂಚದಾದ್ಯಂತ ಎಲ್ಲ ಒಂದು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಈ ಟೆನೆರಾ ತಳಿಯ ಒಂದು ಉತ್ಕೃಷ್ಟವಾದ ಆ ತಳಿಯ ಇಳುವರಿನೂ ಚೆನ್ನಾಗಿ ಬರುತ್ತೆ, ಎಣ್ಣೆನೂ ಚೆನ್ನಾಗಿರುತ್ತೆ, ಮತ್ತು ಹಣ್ಣಿನ ಒಂದು ತೂಕ ಇಳುವರಿ ಮತ್ತು ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಟೆನೆರಾ ಒಂದು ತಳಿಯನ್ನು ಆಯ್ಕೆ ಮಾಡೋದು ರೈತ ಬಾಂಧವರು ಸೂಕ್ತ ಅಂತ ನಮ್ಮ ಒಂದು ಸಂಶೋಧನೆ ಪ್ರಕಾರ ತಿಳಿದು ಬಂದಿದೆ. ಅದಲ್ಲದೆ ನಾವು ತಳಿಗಳ ಆದ ನಂತರ ಗಿಡಗಳನ್ನು ಸೆಲೆಕ್ಟ್ ಮಾಡಬೇಕಾರೆ ನಾವು ಸಸಿಗಳನ್ನು ಸುಮಾರು 12-18 ತಿಂಗಳ ಸಸಿಗಳನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ. ಗರಿಷ್ಠ ಅಂದರೆ 24 ತಿಂಗಳು, ಅದಕ್ಕಿಂತ ಕಡಿಮೆ ಆಗಲಿ ಅಥವಾ ಅದಕ್ಕಿಂತ ಜಾಸ್ತಿ ಆಗಲಿ ಉಪಯೋಗಿಸುವುದು ಸೂಕ್ತವಲ್ಲ. ಅದಾದಮೇಲೆ ಸಸಿಗಳು ಸುಮಾರು 13 ಎಲೆಗಳಿರಬೇಕು ಮತ್ತು 1-1.5 ಮೀಟರಷ್ಟು ಎತ್ತರ ಇರಬೇಕು. ಅಂಥ ಸಸಿಗಳನ್ನು ನಾವು ಆಯ್ಕೆ ಮಾಡಿಕೊಂಡಲ್ಲಿ ಆರೋಗ್ಯಕರವಾದ ತಾಳೆಹಣ್ಣನ್ನು ಉತ್ಪಾದನೆ ಮಾಡ್ಬೋದು. ಇದಾದ ನಂತರ ಗಿಡಗಳ ಸಂಖ್ಯೆ, 1 ಹೆಕ್ಟರ್ಗೆ ಸುಮಾರು 143 ಗಿಡಗಳನ್ನು ನಾವು ತ್ರಿಕೋನಾಕಾರದಲ್ಲಿ ಗಿಡಗಳನ್ನು ಹಾಕಬೇಕಾಗತ್ತೆ. ತ್ರಿಕೋನ ಅಂದರೆ ಎಕ್ಸಾಗೋನಲ್ ಸೇಪಲ್ಲಿ ಆ ಗಿಡಗಳನ್ನು ನೆಡುವ ಒಂದು ಪದ್ಧತಿ. ಆಗ ಗಿಡಗಳನ್ನು ನೆಡುವ ಪದ್ಧತಿಗಿಂತ ಮುಂಚೆ ಗುಂಡಿಯನ್ನು ಯಾವ ಥರ ತೆಗಿಬೇಕು, ಸುಮಾರು 60 ಸೆಂಟಿಮೀಟರ್ ಅಗಲ, 60 ಸೆಂಟಿಮೀಟರ್ ಉದ್ದ ಮತ್ತು 60 ಸೆಂಟಿಮೀಟರ್ ಎತ್ತರ ಆ ಗುಂಡಿಯನ್ನು ತೆಗೆದುಬಿಟ್ಟು ಬೇಸಿಗೆಯಲ್ಲಿ ಬಿಟ್ಬಿಡ್ಬೇಕು ಹಂಗೆ ಖಾಲಿ. ಏಕೆಂತಂದರೆ ಅದರಲ್ಲಿ ಯಾವುದಾದ್ರೂ ರೋಗಾಣುಗಳು ಜಂತುಗಳು ಇದ್ದರೆ ಎಲ್ಲ ಈ ಒಂದು ವಾತಾವರಣದ ಇದಕ್ಕೆ ಹಂಗೆ ನಶಿಸಿ ಹೋಗ್ತವೆ. ಅದಾದ ನಂತರ ಸ್ವಲ್ಪ ಮಣ್ಣಿಗೆ ಒಂದು 250 ಗ್ರಾಮು DAP, 50 ಗ್ರಾಮ್ ಪೋರೇಟು ಮತ್ತು 20 ಕಿಲೋ ಕೊಟ್ಟಿಗೆ ಗೊಬ್ಬರವನ್ನು ಮಿಕ್ಸ್ ಮಾಡಿಬಿಟ್ಟು ಹಾಗೆ ಒಂದು 15-20 ದಿವಸ ಬಿಟ್ಬಿಟ್ಟು ನಾನು ಯಾವ ಥರದ ಗಿಡಗಳು ಹೇಳಿದ್ನೆ ಆ ಗಿಡಗಳನ್ನು 15-20 ದಿವಸ ಆದ ನಂತರ ಕ್ಲೀನಾಗಿ ಆ ಗುಂಡಿಗೆ ಇಟ್ಬಿಟ್ಟು ಆ ಒಂದು ಕವರ್ ಇರುತ್ತಲ್ಲ ಸ್ಟ್ರೈಟಾಗಿ ಹರಿದ್ಬಿಟ್ಟು ಕರೆಕ್ಟಾಗಿ ಆ ಒಂದು ಇದು ಹರಿದಂಗೆ ಏನು ನಾವು ಆ ಮಾಸು ಗಿಡದ ಸುತ್ತಮುತ್ತ ಇರುತ್ತೆ ಕ್ಲೀನಾಗೆ ಇಟ್ಬಿಟ್ಟು ಮುಚ್ಚಬೇಕು. ಮುಚ್ಚಾದ ನಂತರ ಈ ಮೇಯ್ನ್ ಇದಕ್ಕೆ ನಮಗೆ ತಾಳೆ ಬೆಳೆಗೆ ಒಂದು ನೀರಿನ ಒಂದು ಉಪಯೋಗಿಸೋದು ಬಹಳ ಮುಖ್ಯ. ಪಾತಿ ವಿಧಾನದಲ್ಲಿ ಮತ್ತು ಡ್ರಿಪ್ಪಲ್ಲಿ ಯೂಸ್ ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ನಾವು ಈ ಪಾತಿ ವಿಧಾನದಲ್ಲಿ ನೀರನ್ನು ಹಾಯಿಸ್ತೀವಲ್ಲ ಆದ ಗಿಡವನ್ನು ನೆಟ್ಟ ತಕ್ಷಣ ಮೊದಲನೇ 1 ವರ್ಷದ ತನಕ ಸುಮಾರು 1 ಮೀಟರಷ್ಟು ಪಾತಿ ಮಾಡಬೇಕು. 1 ಮೀಟರಷ್ಟು ಪಾತಿ ಮಾಡಿ ಧಾರಾಳವಾಗಿ ನಾವು ನೀರನ್ನು ಹಾಯಿಸ್ಬೋದು. ಅದಾದ ನಂತರ 2ನೇ ವರ್ಷಕ್ಕೆ 2 ಮೀಟ್ರು, 3ನೇ ವರ್ಷಕ್ಕೆ 3 ಮೀಟ್ರು ಈ ಥರ ಪಾತಿಯನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಎಲ್ಲಿ ನೀರಿನ ಒಂದು ಸೌಕರ್ಯ ಚೆನ್ನಾಗಿದೆ ಅಂಥ ಏರಿಯಾದಲ್ಲಿ ನಾವು ಈ ಥರ ಪಾತಿ ಮುಖಾಂತರ ನೀರನ್ನು ಕೊಟ್ಟರೆ ನಾವು ಉತ್ಕೃಷ್ಟವಾಗಿ ಇಳುವರಿಯನ್ನು ಪಡೆಯಬಹುದು. ಇಲ್ಲದಿದ್ದರೆ ನೀರಿನ ಒಂದು ಸೌಕರ್ಯ ಕಡಿಮೆ ಇತ್ತು ಅಂತಂದರೆ ಅಂಥ ಒಂದು ಸನ್ನಿವೇಶದಲ್ಲಿ ನಾವು ಈಗ ಹನಿ ನೀರಾವರಿ ಪದ್ಧತಿ ಡ್ರಿಪ್ ಅಂತ ಅದಕ್ಕೆ ಸಬ್ಸಿಡಿನೂ ಕೊಡ್ತಾ ಇದ್ದಾರೆ ಸರ್ಕಾರದವರು. ಆ ಡ್ರಿಪ್ಪನ್ನು ಅಳವಡಿಸ್ಕೊಂಡ್ಬಿಟ್ಟು ಆ ಗಿಡದ 4 ದಿಕ್ಕುಗಳಲ್ಲಿ 4 ಡ್ರಿಪ್ಪರ್ಗಳನ್ನು ಹನಿ ನೀರಾವರಿ ಡ್ರಿಪ್ಪುಗಳನ್ನು ಹಾಕ್ಬಿಟ್ಟು 1 ದಿವಸಕ್ಕೆ 1 ಅವರಿಗೆ 8 ಲೀಟ್ರ್ ಬರುತ್ತೆ ಅಂದರೆ 160 ಲೀಟ್ರು 1 ದಿವಸಕ್ಕೆ ಆ ಗಿಡಕ್ಕೆ ಬೀಳ್ತು ಅಂದರೆ 8 ಅಥವಾ 10 ದಿನಗಳ ಒಂದು ಆಸುಪಾಸಿನಲ್ಲಿ ವಾರಕ್ಕೊಂದ್ಸರಿ ನೀರು ಕೊಟ್ಟರು ನಾವು ಉತ್ಕೃಷ್ಟ ಇಳುವರಿಯನ್ನು ನಾವು ತಗೋಬೋದು ಸರ್. ಅದಲ್ಲದೆ ಈ ನೀರಿಂದ ಆದ ನಂತರ ನಮ್ಮ ಈ ತಾಳೆ ಬೆಳೆಗೆ ಬಹಳ ಮುಖ್ಯ ಅಂತಂದರೆ 1ರಿಂದ ತಾಳೆ ಬೆಳೆ 3-4 ವರ್ಷದ ನಂತರ ಇಳುವರಿಗೆ ಬರುತ್ತೆ ಸರ್. ಅದಕ್ಕಿಂತ ಮುಂಚೆ ನಮ್ಮ ರೈತ ಬಾಂಧವರು ಅಂತರ ಬೆಳೆ ಅಥವಾ ಬೇರೆ ಮಿಶ್ರ ಬೆಳೆಯನ್ನು ಬೆಳೆಯೋದು ಉತ್ತಮ. ಯಾಕೆಂತಂದರೆ ಸುಮ್ಮನೆ ಕಾಲಿನೆಲ್ಲ ಬಿಟ್ಟರೆ ಅದು ವೇಸ್ಟ್ ಆಗುತ್ತೆ ಜಾಗ. ಅದರಿಂದ ಮಧ್ಯಮ ಬೆಳೆಯಲ್ಲಿ ಈ ತರಕಾರಿ ಬೆಳೆಗಳಿರ್ಬೋದು ಅಥವಾ ರಾಗಿ, ಜೋಳ, ಮೆಣಸಿನಕಾಯಿ ಯಾವ್ಯಾವ ಬೆಳೆಗಳು ಇರ್ತವೋ ಇವನ್ನೆಲ್ಲ ಅಂತರ ಬೆಳೆಯಾಗಿ ಬೆಳೆದು ಅಪ್ ಟು 3-4 ವರ್ಷದ ತನಕ ರೈತ ಬಾಂಧವರು ತನ್ನ ಆದಾಯವನ್ನು ವೃದ್ಧಿಪಡಿಸ್ಕೋಬೋದು. ಅದಾದ ನಂತರ ರೈತ ಬಾಂಧವರು ಬಹಳ ಮುಖ್ಯ ಅಂಶ ಅಂತಂದರೆ 1ನೇ ವರ್ಷದಿಂದ 3 ವರ್ಷದವರೆಗೆ ತಾಳೆ ಈ ಕೆಲವು ಒಣಗಿದ ಗರಿಗಳು ಮತ್ತು ರೋಗ ಪೀಡಿತ ಗರಿಗಳನ್ನು ಕ್ಲೀನಾಗಿ ಕಟ್ ಮಾಡಿಬಿಟ್ಟು ತೆಗೆದಾಕ್ಬೇಕು. ಆ ಬಡ್ಡೆ ಮತ್ತು ಕಾಂಡದ ಅಂಶವನ್ನು ಆ ಗುಂಡಿಗೆ ಇಡ್ತೀವಲ್ಲ ಅದು ಕಾಣಂಗೆ ಕ್ಲೀನಾಗಿ ಇಡಬೇಕು. ಆವಾಗ ಒಂದು ಗಿಡಕ್ಕೆ ಒಂದು ಸ್ಟ್ರೆಂತ್ ಬರುತ್ತೆ, ಒಳ್ಳೆ ಆರೋಗ್ಯಕರವಾಗಿರುತ್ತೆ, ಬೇಗ ಅದು ಇಳುವರಿ ಕೊಡೋಕ್ಕೆ ಅನುಕೂಲಕರವಾಗುತ್ತೆ. ಇದು ಒಂದು ಮುಖ್ಯ ಅಂಶ. ಅದಾದ ನಂತರ ನೀರನ್ನು ಯಾವ ಯಾವ ವೇಳೆಯಲ್ಲಿ ಎಷ್ಟೆಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತ ಬಂಧುಗಳಿಗೆ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅಪ್ ಟು ಫೆಬ್ರವರಿ ತನಕ, ಜುಲೈಯಿಂದ ಫೆಬ್ರವರಿ ತನಕ ಸುಮಾರು 90-140 ಲೀಟ್ರ್ ನೀರು ಒಂದು ಗಿಡಕ್ಕೆ ಕೊಡಬೇಕಾಗುತ್ತೆ. ಹನಿ ನೀರಾವರಿಯಾಗಿರೆ 50% ಕಡಿಮೆ ಆಗುತ್ತೆ ನೋಡಿರಿ. ಎಷ್ಟು ಅಂತಂದರೆ 45-70 ಲೀಟ್ರ್. ಅದೇ ಏನಾದರೂ ಈ ಬೇಸಿಗೆ ಕಾಲದಲ್ಲಿ ಮಾತ್ರ ಸುಮಾರು 150-220 ಲೀಟ್ರನ್ನು ನೀರು ಒಂದು ಗಿಡಕ್ಕೆ ಕೊಡಬೇಕಾಗುತ್ತೆ. ಅದೇ ನೀವು ಹನಿ ನೀರಾವರಿ ಪದ್ಧತಿಯಲ್ಲಿ 50% ಕಡಿಮೆ ಮಾಡ್ಕೋಬೋದು, ಅಂದರೆ 75-110 ಲೀಟ್ರನ್ನು ನೀರನ್ನು ಕೊಡಬೇಕಾಗುತ್ತೆ. ನೀರಿನ ಒಂದು ಅಂಶ ಕಡಿಮೆ ಐತೆ ಅಂತಂದರೆ ನಮ್ಮ ರೈತ ಬಂಧುವರು ಆ ತಾಳೆ ಬೆಳೆಯ ಪಾತಿಯ ಒಂದು ಸುತ್ತದಲ್ಲಿ ಒದಕೆ ಬೆಳೆಗಳು ಅಥವಾ ಬೇರೆ ಬೇರೆ ಯಾವುದಾದ್ರೂ ಹಸಿರು ಎಲೆ ಗೊಬ್ಬರದ ಬೀಜಗಳನ್ನು ಹಾಕ್ಬಿಟ್ಟು ಒಂದು ಮಣ್ಣಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಕೆಲವು ಅಂಶಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನೀರಿನ ಒಂದು ಉಪಯೋಗವನ್ನು ಹೆಚ್ಚಿಸ್ಕೋಬೋದು. ತಾಳೆ ಬೆಳೆ ಬೇಸಾಯ ಮಾಡಬೇಕು ಅಂತ ಒಬ್ಬ ರೈತ ಏನಾದರೂ ನಿರ್ಧಾರ ತಗೊಂಡ್ರೆ ನೀರಿನ ಅನುಕೂಲತೆ ಮಾತ್ರ ಇರಬೇಕು ಅಂತೇನು, ಯಾಕಂದರೆ ತಾಳೆ ಬೆಳೆಗೆ ನೀರು ಬಹಳ ಮುಖ್ಯ ಅಂಶ. ಇದರಲ್ಲಿ ಸಂಶಯನೇ ಇಲ್ಲ ಸರ್. ತಾಳೆ ಬೆಳೆ ಮಾಡ್ಕೋಬೇಕು ಅಂತಂದರೆ ಎಲ್ಲಿ ಅಂತಂದರೆ ಈಗ ನಮ್ಮ ರೈತ ಈಗ ಭಾಳ ಒಂದು ಜಾಗ ಇದೆ, ಒಂದು ಲ್ಯಾಂಡು 50 ಎಕರೆ 100 ಎಕರೆ 20 ಎಕರೆ 30 ಎಕರೆ ಎಲ್ಲೆಲ್ಲೋ ಲ್ಯಾಂಡ್ ಜಾಸ್ತಿ ಇದೆ ಅಂದರೆ ವಾಟರ್ ಲಾಗ್ಡ್ ಕಂಡೀಷನ್ ಅಲ್ಲಿ ಏನು ಬೆಳೆಯೋಕ್ಕಾಗಲ್ಲ. ಅಂಥ ಏರಿಯಾದಲ್ಲಿ ನಮ್ಮ ತಾಳೆ ಬೆಳೆ ತೊಗೊಂಡ್ರೆ ಒಂದು ಉತ್ಕೃಷ್ಟವಾದ ಇಳುವರಿನೂ ಪಡಿಬೋದು, ನೀರಿನ ಅಂಶ ಜಾಸ್ತಿ ಇದ್ದರೆ ಆ ತಾಳೆ ಬೆಳೆ ಆಯ್ಕೆ ಮಾಡ್ಕೋಬೋದು. ಮತ್ತು ಸರ್ಕಾರದಿಂದಲೂ ಸಹ ಪ್ರೋತ್ಸಾಹ ಧನ ಕೊಡ್ತಾಯಿದ್ದಾರೆ ಸರ್. ಗಿಡಗಳಿಗೆ ಕೊಡ್ತಾರೆ, ಗೊಬ್ಬರಕ್ಕೆ ಕೊಡ್ತಾರೆ, ಗುಂಡಿ ಎ ಟು ಝಡ್ ಎಲ್ಲ ಬೆಳೆಯ ಫುಲ್ಲು ಉಸ್ತುವಾರಿ ಸರ್ಕಾರದಿಂದ ಕೊಡ್ತಿದ್ದಾರೆ. ಜಗದೀಶ್ ಅವರೇ, ಈಗ ಸಪೋಸ್ ಕೆಲವೊಂದು ಕಡೆ ಈ ನೀರಿನ ಅಂಶ ಜಾಸ್ತಿಯಾಗಿ ಕೆಲವು ಪ್ರದೇಶ ಜೌಗಾಗಿರುತ್ತೆ ರೈತರ ಭೂಮಿಲಿ, ಅಂತಲ್ಲಿ ಪರಿಹಾರವಾಗಿ ಏನಾದರೂ ತಾಳೆ ಬೆಳೆ ಬೇಸಾಯ ಮಾಡ್ಬೋದಾ ಹೇಗೆ ಒಂದು ಪ್ರಯತ್ನವಾಗಿ? ಸರ್, ಅದು ಜೌಗು ಪ್ರದೇಶದಲ್ಲಿ ಇವ್ರೇನ್ ಮಾಡಬೇಕು ಅಂತಂದರೆ ಈಗ ಕೃಷಿ ಇಲಾಖೆಯಿಂದ ಕೃಷಿ ಭಾಗ್ಯ ಯೋಜನೆಯಿಂದ ಒಂದು ಕೃಷಿ ಹೊಂಡ ಅಂತ ಇದು ಮಾಡಿದ್ದಾರೆ ಸರ್. ಆ ಕೃಷಿ ಹೊಂಡವನ್ನು ಮಾಡಿಸ್ಬಿಟ್ಟು ನೀರು ಫುಲ್ಲು ಅಲ್ಲೇ ನಿಂತರೆ ಅದು ಆ ಒಂದು ತಾಳೆ ಗಿಡ ಅಷ್ಟೊಂದು ಉತ್ಕೃಷ್ಟವಾಗಿ ಬೆಳೆಯೋದಿಲ್ಲ. ಒಂದು ಕೃಷಿ ಹೊಂಡವನ್ನು ಮಾಡಿಸ್ಬಿಟ್ಟು ಎಲ್ಲ ನೀರನ್ನು ಸಂಗ್ರಹಣೆ ಮಾಡಿಕೊಂಡು ಅನಂತರ ಯೂಸ್ ಮಾಡಿದರೆ ಒಳ್ಳೇದು ಸರ್. ಬರೇ ಜೋಗು ಪ್ರದೇಶ ಅಂತಂದರೆ ಅಲ್ಲಿ ಉತ್ಕೃಷ್ಟವಾಗಿ ಬೆಳೆಯೋದಿಲ್ಲ. ಅಟ್ಲೀಸ್ಟ್ ಮಣ್ಣಿನಲ್ಲಿ ಒಂದು ಸ್ವಲ್ಪ ಸಾವಯವದ ಅಂಶ ಮತ್ತು ಮಣ್ಣಿನ, ನಾನು ಹೇಳಿದ್ನಲ್ಲ ಸರ್, ಜೋಗು ಪ್ರದೇಶ ಅಂತಂದರೆ ಜಾಸ್ತಿ ನೀರು ನಿಲ್ತು ಅಂತಂದರೆ ಅಸಿಡಿಟಿ ಕ್ಲಿಯರ್ ಇಟ್ಟುಬಿಡುತ್ತೆ. ಮಣ್ಣಿನ ಒಂದು ಆಲ್ಕಲಿನಿಟಿ ಅಸಿಡಿಟಿ ಅಂತ ಇರ್ತಾವಲ್ಲ ಆ ಅಂಶಗಳು ಜಾಸ್ತಿ ಆದಾಗ ಅಂಥ ಹೇರಳವಾಗಿ ಬರೋದಿಲ್ಲ ಸರ್. ಇಳುವರಿಯಲ್ಲಿ ಒಂದು ಏರುಪೇರುಗಳಾಗ್ತವೆ. ಇನ್ನು ಇದರಲ್ಲಿ ಕಳೆ ನಿರ್ವಹಣೆ ಹೇಗೆ ಅಂತೀರಿ ಸರ್? ಇದು ತಾಳೆ ಬೆಳೆಯಲ್ಲಿ ನಾನು ಮೊದಲನೇದಾಗಿ ಹೇಳಿದೆ, ಮೊದಲನೇ ಗಿಡ ನಾವು ನೆಡಬೇಕಾರಲ್ಲೇ ಪಾತಿ ಸಿಸ್ಟಮಲ್ಲಿ ಮಾಡಿಬಿಟ್ಟು ಒದಕೆ ಬೆಳೆಗಳು ಕವರ್ ಕ್ರಾಪ್, ಈಗ ಒಂದು ಅಲಸಂದೆ ಇರ್ಬೋದು ಅಥವಾ ಹುರುಳಿ ಇರ್ಬೋದು ಅಥವಾ ಕಡಿಮೆ ಬೆಲೆಯಲ್ಲಿ ಯಾವ್ಯಾವ ಸಿಗ್ತಾವೆ ದ್ವಿದಳ ಧಾನ್ಯದ ವಸ್ತುಗಳನ್ನು ಸುತ್ತಲೂ ಹಾಕ್ಬಿಟ್ಟು ಮಡಿಕೆ ಕಾಳು ಅಥವಾ ಬೇರೆ ಯಾವೂ ಇಲ್ಲ ಅಂತಂದರೆ ಹಸಿರೆಲೆ ಗೊಬ್ಬರದ ಬೀಜಗಳನ್ನು ಹಾಕ್ಬಿಟ್ಟು ಅದನ್ನು ಕಳೆಯನ್ನು ಮೊದಲನೇದಾಗಿ ಕಂಟ್ರೋಲ್ ಮಾಡ್ಬೋದು. ಎರಡನೇದಾಗಿ ಅಂತಂದರೆ ಕಳೆಯ ನಿಯಂತ್ರಣ ಅಂತಂದರೆ ನಮ್ಮ ರೈತ ಬಂದವರು ಅದೇನು ನಾವು ಮಾಡಲ್ಲ ಅಂದರೆ ಗ್ಲೈಪೋಸೈಟ್ ಅಂತ ಒಂದು ರಾಸಾಯನಿಕ ಕಳೆನಾಶಕ ಇದೆ, ಅದನ್ನು ಸುಮಾರು ಒಂದು ಗಿಡಕ್ಕೆ 17.5 ml 3 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಹೊಡೆದ್ರೆ ಆ ಕಳೆಯನ್ನು ನಿಯಂತ್ರಣ ಇಡ್ಬೋದು. ಅದಲ್ಲದೆ 240 ಸೋಡಿಯಂ ಸಾಲ್ಟ್ ಅಂತಿದೆ, ಅದು ಸಹ ಕಳೆಯನ್ನು ಹುಟ್ಟಿದ ನಂತರ ಹೊಡೆದ್ರೆ ಅದು ಸಹ ನಿಯಂತ್ರಣ ಮಾಡ್ಬೋದು. ಹಾಗೂ ನಮ್ಮ ಒಂದು ಸಂಶೋಧನೆ ಪ್ರಕಾರ ಹೇಳಬೇಕು ಅಂತಂದರೆ ನೀರಿನ ಒಂದು ಉತ್ಕೃಷ್ಟ ನಿರ್ವಹಣೆ, ಕಳೆ ನಿರ್ವಹಣೆ ಅಂತಂದರೆ ಪಾತಿ ಸಿಸ್ಟಮಲ್ಲಿ ಹಸಿರೆಲೆ ಗೊಬ್ಬರದ ಬೀಜಗಳನ್ನು ಹಾಕಿ ಒದಕೆ ಬೆಳೆಗಳ ಮುಖಾಂತರ ನೀರಿನ ಒಂದು ಸಂಸ್ಕರಣೆ ಆಗುತ್ತೆ, ಕಳೆ ನಿಯಂತ್ರಣ ಆಗುತ್ತೆ. ರಾಸಾಯನಿಕ ಕಳೆಗಳು ಕಳೆ ನಿಯಂತ್ರಣವನ್ನು ಮಾಡ್ತವೆ, ಆದರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಮಣ್ಣಿನಲ್ಲಿ ಏನೇನಿರ್ತವೆ ಅವನ್ನ ನಶಿಸಿ ಹೋಗ್ತವೆ, ಅಂಥ ಉತ್ಕೃಷ್ಟವಾದ ಬರೋದಿಲ್ಲ. ಸಾಮಾನ್ಯವಾಗಿ ಹಸಿರೆಲೆಯ ಸಸಿಗಳನ್ನು ಬೆಳೆಸೋದ್ರನ್ನ ಕೂಡ ನಾವು ತೇವಾಂಶ ಕಾಪಾಡ್ಬೋದು, ಹಾಗೆ ನೀರನ್ನು ಕೂಡ ಅಲ್ಲಿ ಉಳಿಸ್ಬೋದು ನೀರು ಕಡಿಮೆ ಇದ್ದಾಗ ಅಂತ ಹೇಳ್ತಾ ಇದ್ದೀರಿ. ಇದರ ಜೊತೆಗೆ ನಂದೊಂದು ಪ್ರಶ್ನೆ ಅಂತಂದರೆ, ಇವಾಗ ನಿಮ್ಮ ತಾಳೆಬೆಳೆ ಸಂಶೋಧನಾ ಕೇಂದ್ರ ಇದೆ ಗಂಗಾವತಿಲಿ, ಆ ಕೇಂದ್ರದ ಮುಖಾಂತರ ತಂತ್ರಜ್ಞಾನದ ಮಾಹಿತಿಯ ಜೊತೆಗೆ ನೀವು ಈ ಗಿಡಗಳನ್ನು ಅಥವಾ ಸಸಿಗಳನ್ನು ನೀಡುವ ವ್ಯವಸ್ಥೆ ಕೂಡ ಮಾಡಿದ್ದೀರಾ ಹೇಗೆ? ಸರ್, ಅದು ಗಿಡಗಳು ಸಸಿಗಳನ್ನು ನಾವು ತೋಟಗಾರಿಕೆ ಇಲಾಖೆಯಲ್ಲಿ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರದವರು ಗಿಡಗಳನ್ನು ಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸರ್. ಅದಕ್ಕೆ ನಾವೇನು ಅಂದರೆ ನಮ್ಮ ಸಂಶೋಧನೆ ಕೇಂದ್ರದಿಂದ ಮಾಹಿತಿಯನ್ನು ಏನು ಈಗ ನಾವು ಸಿಂಧನೂರು ಮತ್ತು ಕೊಪ್ಪಳ ಕಂಪ್ಲಿಯಲ್ಲಿ ಕೆಲವು ರೈತರ ತಾಕುಗಳಿಗೆ ನಾವೇ ಡೈರೆಕ್ಟಾಗಿ ತಾಕುಗಳಿಗೆ ವೀಕ್ಷಣೆ ಮಾಡಿ ಅವರಿಗೆ ಯಾವ ರೀತಿ ಮಾಡಬೇಕು ಅಂತ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಬಟ್ ಗಿಡಗಳ ಬಗ್ಗೆ ಮಾಹಿತಿ, ಗಿಡಗಳ ಸಬ್ಸಿಡಿದು ಅದೆಲ್ಲ ತೋಟಗಾರಿಕೆ ಇಲಾಖೆ ಅವರು ಕೊಡ್ತಿದ್ದಾರೆ ಸರ್. ಮತ್ತು ಗೊಬ್ಬರಗಳು, ಈಗ ನಾನೊಂದು ರೈತರಿಗೆ ಇನ್ನೊಂದು ಮೊದಲನೇ ವರ್ಷದಲ್ಲಿ ಗೊಬ್ಬರ ಒಂದು ಗಿಡಕ್ಕೆ 400 ಗ್ರಾಮು ಸಾರಜನಕ, 200 ಗ್ರಾಮು ರಂಜಕ, 400 ಗ್ರಾಮು ಪೊಟ್ಯಾಷು, ಮತ್ತು 125 ಗ್ರಾಮು ಮೆಗ್ನೀಸಿಯಂ ಸಲ್ಫೇಟು, 25 ಗ್ರಾಮು ಬೋರೆಕ್ಸನ್ನು ಮೊದಲನೇ ವರ್ಷ ಹಾಕಿರಿ. ಅದರ ಎರಡನೇ ವರ್ಷಕ್ಕೆ ಡಬಲ್ಲು, ಅದು ಮೂರನೇ ವರ್ಷಕ್ಕೆ ಡಬಲ್ಲು, ಹಿಂಗೆ ಜಾಸ್ತಿ ಆಗ್ತಾ ಹೋಗಬೇಕು. ಮತ್ತು ನಾನು ರೈತ ಬಾಂಧವರಿಗೆ ಹೇಳೋದೇನು ಅಂದರೆ, ಈ ಗೊಬ್ಬರ ಆಗಲಿ ಅಥವಾ ನೀರಿನ ವ್ಯವಸ್ಥೆ ಆಗಲಿ ಮತ್ತು ಗಿಡಗಳ ಬಗ್ಗೆ ಕೇಳಿದ್ರಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿಯನ್ನು ನಾವು ಕೊಡ್ತೀವಿ ಸರ್. ಅದಕ್ಕೆ ಬೇಕಾದ ಸಬ್ಸಿಡಿ ಮತ್ತು ಎಲ್ಲ ಥರದ ಸಾಮಗ್ರಿಗಳನ್ನು ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಾ ಇದ್ದಾರೆ ಸರ್. ಇವಾಗ ಈ ತಾಳೆ ಬೆಳೆಯ ಬಗ್ಗೆನೇ ಮಾತಾಡ್ತಾ ಇದರ ಕಳೆ ನಿರ್ವಹಣೆ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಇದರ ಜೊತೆಗೆ ಇಳುವರಿ, ಇದು ಒಂದು ಪ್ರಮುಖ ಅಂಶ. ಯಾವುದೇ ರೈತನಿಗೆ ತಾನು ಯಾವುದೇ ಪ್ಲಾಂಟೇಷನ್ ಮಾಡಿರಲಿ, ಅದರಿಂದ ಸಿಗುವಂಥ ಇಳುವರಿ, ಅದರಿಂದ ಸಿಗುವಂಥ ಲಾಭಾಂಶ, ಅದು ಬಹಳ ಮುಖ್ಯ ಆಗುತ್ತೆ. ಇಳುವರಿ ಹಾಗೆ ತಾಳೆ ಬೆಳೆಯದು ಸರ್? ತಾಳೆ ಬೆಳೆ ಮೊದಲನೇದಾಗಿ ರೈತ ಬಾಂಧವರು ಇಳುವರಿ ಅವರು ಎಕ್ಸ್ಪೆಕ್ಟೇಷನ್ ಮಾಡಬೇಕು ಅಂದರೆ 4 ವರ್ಷದ ನಂತರ. ಅಂದರೆ ಇಳುವರಿ, ಹಣ್ಣಿನ ಒಂದು ಇಳುವರಿ 20-25 ಟನ್ನು ಒಂದು ಹೆಕ್ಟ್ರಿಗೆ ಬರುತ್ತೆ ಸರ್. ಎಣ್ಣೆಯ ಒಂದು ಇಳುವರಿ 4-5 ಟನ್ನು ಬರ್ತಿದೆ. ಆದರೆ ನೀರಿನ ಒಂದು ಅಂಶ ಚೆನ್ನಾಗಿತ್ತು ಅಂತಂದರೆ, ರಾಸಾಯನಿಕ ಅಂಶ ಚೆನ್ನಾಗಿತ್ತು ಅಂದರೆ ಇಳುವರಿಯಲ್ಲಿ ಅತಿ ಹೆಚ್ಚಿನ ಇಳುವರಿಯನ್ನು ನಮ್ಮ ರೈತ ಬಾಂಧವರು ತೆಗೆದುಕೊಳ್ಳಬಹುದು ಸರ್. ಇವಾಗ ಒಂದು ಪ್ಲಾಂಟೇಷನ್ ಮಾಡಿದರೆ ನಿರಂತರವಾಗಿ ಎಷ್ಟು ವರ್ಷಗಳ ಕಾಲ ಒಂದು ತಾಳೆ